ಪ್ರಯತ್ನಕ್ಕೆ ಪ್ರತಿಫಲ. ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹವಾಮಾನ ವರದಿ, ನಂತರ ರೈತರಿಗೆ ಸಲಹೆ ಹಾಗೂ ಕೃಷಿ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಹವಾಮಾನ ವರದಿ. ಆಕಾಶವಾಣಿ ಕೇಳುಗ ರೈತ ಬಾಂಧವರೇ, ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಕೃಷಿ ಸಲಹೆಗಳನ್ನ ಹೇಳಕ್ ಇಷ್ಟಪಡ್ತೇನೆ. ನಮಗೆಲ್ಲ ಗೊತ್ತಿರುವಂತೆ ಮುಂಗಾರು ಮಳೆ 2025 ನಮಗೆ ಒಂದು ವಾರಕ್ಕಿಂತ ಮುಂಚಿತವಾಗಿನೇ ಪ್ರಾರಂಭವಾಗೈತಿ. ಹಾಗೇನೆ ಸುಮಾರು ಕಡೆ ನಮ್ಗೆ ಪೂರ್ವ ಮುಂಗಾರು ಮಳೆ ಅಂದ್ರೆ ಬೇಸಿಗೆ ಮಳೆ ಏಪ್ರಿಲ್ ಮೇ ತಿಂಗಳಲ್ಲಿ ಸುಮಾರು ಕಡೆ ಮಳೆಯಿಂದ ಹೊಲಗಳನ್ನ ರೆಡಿಯಾಗಿ ಇಟ್ಟಿಸ್ಕೊಂಡಿದ್ದಾರೆ. ಗಳೆ ಹೊಡೆಯೋದಾಗ್ಲಿ ಹರಗೋದಾಗ್ಲಿ ಮಾಡೋದಿದ್ರೆ ಗಳೆಯನ್ನ ಹೊಡಿಬೇಕಾಗತ್ತೆ. ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ತಾವು ಈ ಉಳುಮೆಯನ್ನ ಮಾಡ್ಬೇಕು. ಅಂದ್ರೆ ಬಿದ್ದ ನೀರನ್ನ ತಮ್ಮ ಹೊಲದಲ್ಲಿ ಇಂಗುವಾಗುತ್ತೆ. ಹಾಗೇನೆ ಹೊಲದಲ್ಲಿ ಬಿದ್ದ ನೀರನ್ನ ಕೃಷಿ ಹೊಂಡಗಳಲ್ಲಿ ಶೇಖರಿಸಿಟ್ಕೊಳ್ರಿ. ಯಾಕಂದ್ರೆ ಕೆಲವೊಂದು ಬರ ಪರಿಸ್ಥಿತಿಯಲ್ಲಿ ಆ ನೀರನ್ನ ಉಪಯೋಗ ಮಾಡಿಕೊಂಡು ತಾವು ಬೆಳೆಯನ್ನ ಬೆಳೆಯಬಹುದು. ಹಾಗೆ ಮುಂದಿನ ವಾರದ ಒಂದು ಹವಾಮಾನದ ಮುನ್ಸೂಚನೆಯನ್ನ ನೋಡುವುದಾದರೆ ನಮಗೆ ಜಿಲ್ಲೆಯಾದ್ಯಂತ ಸರಿಸುಮಾರಾಗಿ ಸಾಧಾರಣಕ್ಕಿಂತ ಹೆಚ್ಚಿನ ಮಳೆಯಾಗುವ ಸಾಧ್ಯತೆಗಳು. ಅಂದರೆ ಸಾಧಾರಣದಿಂದ ಮಧ್ಯಮದವರೆಗೆ ಸುಮಾರು 10-25 mm ನಮಗೆ ಮಳೆಯಾಗುವ ಸಾಧ್ಯತೆ ಇದಾವೆ. ಹಾಗೇನೆ ಗಾಳಿಯ ವೇಗವು ಸುಮಾರು 12-13 km ಮತ್ತು ಅತಿ ಉಷ್ಣಾಂಶವು ಸುಮಾರು 31-32 degrees Celsius ವರೆಗೂ ಇರುವ ಸಾಧ್ಯತೆ ಇದೆ. ಈ ಒಂದು ಮುನ್ಸೂಚನೆಯನ್ನಿಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ರೈತ ಬಾಂಧವರು ಮಾಡಬಹುದು. ಹಾಗೇನೆ ಇಮಿಡಿಯೇಟ್ ಆಗಿ ರೈತ ಬಾಂಧವರಲ್ಲಿ ಈಗ ಯಾವ ಬೆಳೆಯನ್ನ ನಾವು ಬಿತ್ತನೆ ಮಾಡಬಹುದಂತ, ತಾವು ಈಗ ಮುಂಗಾರಿನ ಬೆಳೆಗಳಾದ ನಾವು ಗೋವಿನ ಜೋಳ ಬಿತ್ತಬಹುದು, ಶೇಂಗಾ ಬಿತ್ತಬಹುದು, ಹೆಸರು ಬಿತ್ತಬಹುದು, ಆಮೇಲೆ ತೊಗರಿ ಬಿತ್ತನೆಯನ್ನ ಮಾಡಬಹುದು. ಹಾಗೆ ನಾವು ತೊಗರಿಯನ್ನ ಇನ್ನೂ ಸ್ವಲ್ಪ ಮಟ್ಟಿಗೆ ನಾವು ವೇಟ್ ಮಾಡಬೇಕಾಗತ್ತೆ. ಸುಮಾರು 15-20 days ಮಟ್ಟಿಗೆ ತಾವು ಹೆಸರನ್ನ ಬಿತ್ತನೆಯನ್ನಾಗಿ ಕೈಗೊಳ್ಳಬಹುದು. ಮತ್ತು ಹತ್ತಿಯನ್ನು ಸಹ ಈಗ ಇಮಿಡಿಯೇಟ್ ಆಗಿ ತಾವು ಬಿತ್ತಲಿಕ್ಕೆ ಹೊಲಗಳನ್ನ ರೆಡಿ ಮಾಡಿಟ್ಕೊಳ್ರಿ. ಹಾಗೇನೆ ನಾವು ಭೂಮಿಯನ್ನು ಸಿದ್ಧಗೊಳಿಸುವಾಗ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ತಾವು ತಿಪ್ಪೆ ಗೊಬ್ಬರ ಆಗಲಿ ಕಾಂಪೋಸ್ಟ್ ಅನ್ನ ಹಾಕುವುದಾದ್ರೆ ಸುಮಾರು 15 days ಮುಂಚೆನೆ ಹಾಕಿ ಹೊಲದಲ್ಲಿ ಚೆನ್ನಾಗಿ ಕಲಿಸುವ ಹಾಗೆ ಮಾಡಿಕೊಂಡು ತಾವು ಉಳುಮೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ನಾವು ಹೆಸರನ್ನ ಬಿತ್ತನೆ ಮಾಡ್ಲಿಕ್ಕೆ ಉತ್ತಮವಾದ ಒಂದು ತಳಿ ಯಾವ್ದಪ್ಪ ಅಂತಂದ್ರೆ BGS 9 ಅಂತ ಹೇಳ್ತೀವಿ. ಅದನ್ನು ನಾವು ಸುಮಾರು 5-6 kg ಅನ್ನ ಪ್ರತಿ ಎಕರೆಗೆ ಬಿತ್ತನೆ ಮಾಡಬಹುದು. ಬಿತ್ತನೆ ಮಾಡುವಾಗ ನಾವು ರೈಜೋಬಿಯಂ ಅಣುಜೀವಿಯಿಂದ 200 g ಅಣುಜೀವಿಯಿಂದ ನಾವು ಬೀಜೋಪಚಾರವನ್ನ ಕೈಗೊಳ್ಳಬೇಕು. ಹಾಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 g ಅನ್ನ ನಾವು ಪ್ರತಿ ಎಕರೆಗೆ ಉಪಯೋಗ ಮಾಡ್ಕೋಬಹುದು. ಸಿಫಾರಿಸಿದ ಒಂದು ಸರ್ಕಾರಿ ಗೊಬ್ಬರ ಅಂತ ಏನ್ ಹೇಳ್ತೀವಲ್ಲ, ಸಾರಜನಕ, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂ ಅನ್ನ ಸುಮಾರು 10 kg ಸಾರಜನಕವನ್ನು 20 kg ಫಾಸ್ಫರಸ್ ಅನ್ನ ನಾವು ಪ್ರತಿ ಎಕರೆಗೆ ಬಿತ್ತನೆಗೆ ಉಪಯೋಗಿಸಬಹುದು. ಹಾಗೇನೆ ನಾವು ಸುಮಾರು 8 ಕೆಜಿ ಗಂಧಕವನ್ನ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಮತ್ತು ಎಲ್ಲೆಲ್ಲಿ ರೈತ ಬಾಂಧವರ ಹೊಲದಲ್ಲಿ ಕಸ ಏನಾದರೂ ಜಾಸ್ತಿ ಬರ್ತಿತ್ತಪ್ಪ ಅಂತಂದ್ರೆ ಬಿತ್ತುವ ದಿವಸ ಅಥವಾ ಬಿತ್ತಿದ ಮರುದಿವಸ ನಾವು 1.3 ಲೀಟರ್ ಪೆಂಡೆಮಿಥಿಲಿನ್ 30 EC ರೂಪದಲ್ಲಿ ಸಿಗ್ತೈತಿ, ಅದನ್ನ ಸುಮಾರು 300 ಲೀಟರ್ ನೀರಲ್ಲಿ ಬೆರೆಸಿ ನಾವು ಮಣ್ಣಿನಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಆ ಒಂದು ಕಳೆನಾಶಕ ಸಿಂಪರಣೆ ಸಮಯದಲ್ಲಿ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶವಿದ್ದರೆ ಅದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಮತ್ತು ತಾವು ಹತ್ತಿಯನ್ನು ಸಹ ಈಗ ಬಿತ್ತನೆಯಾಗಿ ಕೈಗೊಳ್ಳಬಹುದು. ಇನ್ನು ಟೊಮೆಟೋದಲ್ಲಿ ನಮಗೆ ಅಲ್ಲಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಅಂಗಮಾರಿ ರೋಗ ಕಂಡು ಬರ್ತಾ ಇದೆ. ಅದಕ್ಕೆ ನಾವು 2 ಗ್ರಾಂ ಮ್ಯಾಂಕೋಜಬ್ ಅನ್ನ ಅಥವಾ 2 ಗ್ರಾಂ ರೋವೆಲ್ ಅಂತ ಸಿಗ್ತದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ ಬರೆಸಿ 10 ದಿನಗಳ ಅಂತರದಲ್ಲಿ ನಾವು ಸಿಂಪರಣೆಯನ್ನ ಮಾಡಬಹುದು. ಹಾಗೆ ಮುಟ್ರ ರೋಗ ಕಂಡು ಬಂತಪ್ಪ ಅಂತಂದ್ರೆ ಅದಕ್ಕೆ 1 ಮಿಲಿಲೀಟರ್ ಸ್ಟಮಾಫ್ರಿಡ್ ಅಂತ ಹೇಳ್ತೀವಿ, ಅದನ್ನ ಸುಮಾರು 400 ಲೀಟರ್ ನೀರಲ್ಲಿ ಬೆರೆಸಿ ಸಿಂಪರಣೆಯನ್ನ ಕೈಗೊಳ್ಳಬಹುದು. ಇನ್ನು ಸರ್ವೇ ಸಮಾನವಾಗಿ ಸ್ವಲ್ಪ ಕಾಯಿ ಕೊರೆಯುವ ಹುಳುವಿನ ಬಾಧೆ ಕಂಡು ಬಂತಪ್ಪ ಅಂತಂದ್ರೆ ಎಲ್ಲ ತರಕಾರಿಗಳಲ್ಲಿ ಅದಕ್ಕೆ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯ್ಟ್ 5 SG ರೂಪದಲ್ಲಿ ಸಿಗ್ತೈತಿ, ಅದನ್ನು ಸಹ ತಾವು ಸಿಂಪರಣೆಯನ್ನ ಕೈಗೊಳ್ಳಬಹುದು. ಮುಖ್ಯವಾಗಿ ಈ ದನಕರಗಳಲ್ಲಿ ನಮಗೆ ಮುಂಗಾರಿನ ಹಂಗಾಮಿನಲ್ಲಿ ಅಂದ್ರೆ ಈ ಮಳೆಯಿಂದ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆಗಳಿರ್ತವೆ, ಅದಕ್ಕಾಗಿ ಮುಂಜಾಗ್ರತವಾಗಿ ತಾವು ಲಸಿಕೆಗಳನ್ನ ಹಾಕಿಸಬಹುದು. ಹಾಗೆ ಫಾರ್ ಎಕ್ಸಾಂಪಲ್ ಈಗ ಗಂಟಲು ಬೇನೆ ಅಂತ ಬರುತ್ತೆ, ಅದು ಜೂನ್ ಜುಲೈ ತಿಂಗಳಲ್ಲಿ ಬರುವ ಸಾಧ್ಯತೆಗಳಿರ್ತವೆ, ಅದಕ್ಕೆ ತಾವು ಈ ಲಸಿಕೆವನ್ನ ಹಾಕಿಸಬೇಕಾಗತ್ತೆ. ರೈತ ಬಾಂಧವರೇ, ಕೊನೆಯದಾಗಿ ನಾನು ಒಂದು ಮಳೆಯ ಮುನ್ಸೂಚನೆಯನ್ನು ನೋಡುವುದಾದ್ರೆ ನಮಗೆ ಸುಮಾರು ಸಾಧಾರಣದಿಂದ ಮಧ್ಯಮ ಪ್ರಮಾಣದಲ್ಲಿ ಜಿಲ್ಲೆಯಾದ್ಯಂತ ಮಳೆ ಬರುವ ಲಕ್ಷಣಗಳಿದ್ದಾವೆ. ಸೊ ಈ ಮಳೆಯ ಮುನ್ಸೂಚನೆಯನ್ನು ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಹಾಗೆ ಇನ್ನೂ ಹೆಚ್ಚಿನ ಮಳೆಯ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳನ್ನ ನೋಡ್ಲಿಕ್ಕೆ ತಾವು ಮೇಘದೂತ್ ಮೊಬೈಲ್ ಆ್ಯಪ್ ಅಂತಿದೆ, ಆ ಮೊಬೈಲ್ ಆ್ಯಪ್ಲಿಂದ ತಾವು ಈ ಒಂದು ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಮೇಘ ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿ ಕೇಳಿದ್ದೀರಿ, ಈಗ ಕೇಳಿ ರೈತರಿಗೆ ಸಲಹೆ. ಕಬ್ಬು ನಮ್ಮ ಭಾರತ ದೇಶದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಈ ಕಬ್ಬಿನ ಬೇಸಾಯದಲ್ಲಿ ಸಾವಯವ ಕೃಷಿಯನ್ನು ಮಾಡೋದಕ್ಕೆ ಸಾಕಷ್ಟು ಸುಲಭ ಮಾರ್ಗಗಳಿದ್ದಾವೆ. ಈ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವುದರಿಂದ ಕಬ್ಬಿನ ಬೇಸಾಯದಲ್ಲಿ ಮಾಡತಕ್ಕಂತಹ ಅನ್ಯ ವ್ಯರ್ಥಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇದರಲ್ಲಿ ಪ್ರಮುಖವಾಗಿ ಕಬ್ಬಿನ ರವಾದಿಯ ನಿರ್ವಹಣೆ, ರೈತರ ನಿರ್ಲಕ್ಷ್ಯತೆ ಹಾಗೆ ಕೆಲಸ ಮಾಡೋದಕ್ಕೆ ಸೋಮಾರಿತನದಿಂದ ರವಾದಿಯನ್ನ ಬೆಂಕಿ ಹಾಕಿ ಸುಟ್ಟು ಹಾಕ್ತೇವೆ. ಇದರಿಂದ ಹಲವು ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗ್ತದೆ. ಅವುಗಳೇನಪ್ಪ ಅಂದ್ರೆ, ಮಣ್ಣಿನಲ್ಲಿರತಕ್ಕಂತಹ ಸೂಕ್ಷ್ಮ ಜೀವಿಗಳು ಹಾಗೂ ಎರೆಹುಳುಗಳು ಸತ್ತು ಹೋಗ್ತವೆ. ಕಬ್ಬಿನ ಕುಳೆ ಬೆಳೆಯ ಕಣ್ಣುಗಳು ಸುಟ್ಟು ಹೋಗೋದ್ರಿಂದ ಮುಂದಿನ ಇಳುವರಿ ಕುಂಠಿತವಾಗ್ತದೆ. ವಾಯು ಮಾಲಿನ್ಯದ ಜೊತೆಗೆ ಅಪಾರವಾದ ಕೃಷಿ ತ್ಯಾಜ್ಯ ನಷ್ಟವಾಗ್ತದೆ. ಹಾಗಾಗಿ ಸಹಜವಾಗಿ ದೊರೆತಕ್ಕಂತಹ ಈ ಕಬ್ಬಿನ ರವದಿಯ ಸದ್ಬಳಕೆಯ ಕೆಲವು ಸುಲಭ ದಾರಿಗಳನ್ನು ನೋಡೋಣ. ಸಾಲುಗಳ ಮಧ್ಯೆ ರವದಿಯನ್ನು ಹೊದಿಕೆ ಮಾಡಬೇಕು. ಕಬ್ಬನ್ನು ಅಗಲವಾದ ಅಂದರೆ 4 ಅಡಿ ಅಂತರದ ಇಲ್ಲವೇ 3 ಅಡಿ ಅಂತರದ ಜೋಡಿ ಸಾಲು ಪದ್ಧತಿಗಳಲ್ಲಿ ನಾಟಿ ಮಾಡಿದರೆ ಸಾಲು ಬಿಟ್ಟು ಸಾಲಿನ ಮಧ್ಯೆ ರವದಿಯನ್ನು ಹರಡಿ ನಂತರ ನೀರನ್ನು ಹಾಯಿಸಬೇಕಾಗುತ್ತೆ. ಇದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಏನಪ್ಪ ಅಂತ ಅನ್ನೋದಾದ್ರೆ, ಒಟ್ಟು ನೀರಿನ ಬೇಡಿಕೆಯ ಪ್ರಮಾಣವನ್ನ 30%-40% ಕಡಿಮೆ ಮಾಡಬಹುದು. ಗರಿಕೆ ಹಾಗೂ ಚೇಕಿನಂತಹ ಕಳೆಗಳನ್ನ ಹತೋಟಿ ಮಾಡಬಹುದು. ಮಣ್ಣಿನಲ್ಲಿ ಪ್ರಯೋಜನಕಾರಿಯಾಗಿರ್ತಕ್ಕಂತಹ ದುಂಡಾಣುಗಳು ಹಾಗೂ ಇತರೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತೆ. ಇದರಿಂದ ಇಳುವರಿಯೂ ಕೂಡ ಉತ್ತಮಗೊಳ್ಳುತ್ತೆ. ಕಬ್ಬಿನ ರವದಿಯನ್ನ ಬಳಸಿಕೊಂಡು ನಾವು ಕಾಂಪೋಸ್ಟ್ ಅನ್ನು ಕೂಡ ತಯಾರು ಮಾಡಬಹುದು. ಕಬ್ಬಿನ ಕಟಾವು ಮುಗಿದ ನಂತರ ಉಳಿದಿರತಕ್ಕಂತಹ ರವದಿಯನ್ನ ಒಂದು ಕಡೆ ಕೂಡಿ ಹಾಕಬೇಕು. 9 ಮೀಟರ್ ಉದ್ದ, 5 ಮೀಟರ್ ಅಗಲ, 1 ಮೀಟರ್ ಆಳದ ಗುಂಡಿಗಳನ್ನ ತೋಡ್ಕೋಬೇಕಾಗುತ್ತೆ. ಗಾತ್ರಕ್ಕೆ ಅನುಗುಣವಾಗಿ ರವದಿಯನ್ನ ನಾವು ಇಂತಹ ಗುಂಡಿಗಳಲ್ಲಿ ಇಳಿಬಿಟ್ಟು ಪದರ ಪದರವಾಗಿ ಅದರ ಮೇಲೆ ಒಂದಷ್ಟು ಮಳ್ಳಿಯನ್ನ ಸಮಾನವಾಗಿ ಹರಡಬೇಕಾಗುತ್ತೆ. ಮಳ್ಳಿ ದೊರೆದಿದ್ರೆ ಮಣ್ಣನ್ನು ಹರಡಬಹುದು. ಅದರ ಮೇಲೆ 25 ಗ್ರಾಂ ರಾಸಾಯನಿಕ ಗೊಬ್ಬರದ ಮಿಶ್ರಣವನ್ನ, 10 ಗ್ರಾಂ ಶಿಲಾರಂಜಕ, 10 ಗ್ರಾಂ ಜಿಪ್ಸಮ್, 5 ಕಿಲೋಗ್ರಾಂ ಯೂರಿಯಾವನ್ನ ಹಾಕಬೇಕಾಗುತ್ತೆ. ಹೀಗೆ ಹಾಕಿದ ಪದರಗಳ ಮೇಲೆ 5 ಕಿಲೋಗ್ರಾಂ ತಿಪ್ಪೆ ಗೊಬ್ಬರದಿಂದ 100 ಲೀಟರ್ ನೀರಿನಲ್ಲಿ ಬೆರೆಸಿ ತಯಾರಿಸಿದ್ದಂತಹ 500 ಲೀಟರ್ ದ್ರಾವಣವನ್ನ ಸಮಾನವಾಗಿ ಎಲ್ಲೆಡೆ ಹರಡುವ ಹಾಗೆ ಹಾಕಬೇಕು. ಹೀಗೆ 10-15 ಪದರಗಳನ್ನ ಹಾಕಬೇಕಾಗುತ್ತೆ. ಕೊನೆಯ ರವದಿಯ ಪದರಗಳನ್ನ ಮಳ್ಳಿ ಅಥವಾ ಮಣ್ಣಿನಿಂದ ಹೊದಿಸಬೇಕು. ಹೀಗೆ ರವದಿಯಿಂದ ತಯಾರಿಸಿದಂತಹ ಕಾಂಪೋಸ್ಟ್ನಿಂದ ಏನಪ್ಪ ಉಪಯೋಗ ಅಂತ ಹೇಳಿದ್ರೆ, ಪ್ರತಿ ಕಿಲೋಗ್ರಾಂ ರವದಿ ಮತ್ತು 500 ಕಿಲೋಗ್ರಾಂ ಪ್ರೆಸ್ ಮಡ್ನಿಂದ 800 ಕಿಲೋಗ್ರಾಂ ಕಾಂಪೋಸ್ಟ್ ದೊರೆಯುತ್ತೆ. ಅಧಿಕ ಪೋಷಕಾಂಶ ಹಾಗೂ ಕಡಿಮೆ ದರದ ಪ್ರೆಸ್ ಮಡ್ ಯುಕ್ತ ಕಾಂಪೋಸ್ಟ್ ನಮಗೆ ದೊರೆಯುತ್ತೆ. ಗೊಬ್ಬರವನ್ನ ಎಲ್ಲಾ ರೀತಿಯ ಬೆಳೆಗಳಿಗೆ ಹಾಕಬಹುದು. ಮಣ್ಣಿನಿಂದ ಹರಡುವಂತಹ ರೋಗಗಳನ್ನು ನಿಯಂತ್ರಿಸಬಹುದು. ನೀರನ್ನು ಹಿಡಿದಿಡುವಂತಹ ಶಕ್ತಿಯನ್ನ ಈ ಕಾಂಪೋಸ್ಟ್ ವೃದ್ಧಿಸುತ್ತೆ. ಹೀಗೆ ಕಬ್ಬಿನಲ್ಲಿ ಉಚಿತವಾಗಿ ದೊರೆಯುವಂತಹ ರವದಿಯನ್ನ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಕಬ್ಬಿಗೆ ಅವಶ್ಯಕವಾದ ಸಾರಜನಕ, ರಂಜಕ, ಪೊಟಾಷ್ ಮತ್ತು ಇತರ ಲಘು ಪೋಷಕಾಂಶಗಳು ಲಭ್ಯವಾಗ್ತವೆ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ದೀರಿ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ಗೀತೆಗಳನ್ನ ಕೇಳೋಣ. Thank you.